ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆಲ್ಲರಿಗೂ ನಮಸ್ಕಾರ. ಪಶುವೈದ್ಯಕೀಯ ವಿಜ್ಞಾನ ಹಾಗೂ ಪಶುಪಾಲನೆ ಕುರಿತ ಬಾನುಲಿ ಸರಣಿ ಗೋಕುಲವಾಣಿಗೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇದು ಈ ಸರಣಿಯ ಕಡೆ ಕಾರ್ಯಕ್ರಮ. ಕಳೆದ ಒಂದು ವರ್ಷದಿಂದ ಪ್ರತಿ ಬುಧವಾರ ಸಂಜೆ ಕೃಷಿ ರಂಗದಲ್ಲಿ ಪ್ರಸಾರವಾದಂತಹ ಗೋಕುಲವಾಣಿ ಬಾನುಲಿ ಸರಣಿ ನಿಮಗೇನನ್ನಿಸ್ತು, ಯಾವ ರೀತಿ ನಿಮಗೆ ಇದು ನೆರವಾಯಿತು, ನೀವು ನೇರವಾಗಿ ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೋಬಹುದು. ಹಾಗೆ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮವೇನಾದರೂ ಅನುಮಾನಗಳಿದ್ರೆ ಅದನ್ನು ಕೂಡ ಕೇಳಬಹುದು. ಪ್ರಧಾನವಾಗಿ ಗೋಕುಲವಾಣಿ ಬಾನುಲಿ ಸರಣಿಗೆ ಸಂಬಂಧಪಟ್ಟಂತೆ ನಿಮ್ಮ ವಿಚಾರಗಳನ್ನು ದಯಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ವಿಚಾರಗಳನ್ನು ಆಲಿಸೋದಕ್ಕೆ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಡಾಕ್ಟರ್ ಎಂಸಿ ಶಿವಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಶಿವಕುಮಾರ್ ಅವರು. ನಮಸ್ಕಾರ. ಹಾಗೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಮಂಜುನಾಥ್ ಅವರು ಕೂಡ ನನ್ನೊಂದಿಗೆ ಇದ್ದಾರೆ. ನಮಸ್ಕಾರ ಡಾಕ್ಟರ್ ಮಂಜುನಾಥ್. ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ಕೇಳಿದ್ರೆ ನೀವೀಗ ನಮಗೆ ಕರೆ ಮಾಡಬಹುದು, ನಮ್ಮ ಜೊತೆ ನೇರವಾಗಿ ಮಾತನಾಡಬಹುದು. ದೂರವಾಣಿ ಸಂಖ್ಯೆಯನ್ನೊಮ್ಮೆ ಬರೆದುಕೊಳ್ಳಿ. 251252 2462 8 ಮತ್ತೊಮ್ಮೆ ಗಮನಿಸಿ, 251252 2462 8 ಎಸ್ಟಿಡಿ ಕ್ರಮ ಸಂಖ್ಯೆ 08172. ಮೊದಲ ದೂರವಾಣಿ ಕರೆ ಎಲ್ಲಿಂದ ನೋಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್, ಚಂದ್ರ ಅಂತ ಸರ್, ಮಂಡ್ಯ ತಾಲೂಕು. ಹೇಳಿ ಕೊಪ್ಪ ಗ್ರಾಮ. ಹೇಳಿ ಚಂದ್ರ ಅವರೇ, ಏನ್ ಅನಿಸ್ತು ನಿಮ್ಗೆ ಸರಣಿ, ಏನ್ ಅನುಕೂಲ ಆಯ್ತು ನಿಮ್ಗೆ? ಸರ್, ಪಶುಪಾಲನೆ ಚೆನ್ನಾಗಿದೆ ಸರ್. ಸರ್, ನಾನು ಒಂದು ಪ್ರಶ್ನೆ ಕೇಳಬೇಕಿತ್ತು ಸರ್. ಕೇಳಿ, ಗಟ್ಟಿಯಾಗಿ ಮಾತಾಡಿ ಸರ್. ಈ ಕಳ್ದುಡ್ಕು ಅಂತ ಆಯ್ತದಲ್ಲ ಹಸಗಳಿಗೆ, ಆಮೇಲೆ ಈ ದತ್ತುಗೆ ಕೊಡ್ತಾರಲ್ಲ, ಇದಾಯ್ತದಲ್ಲ. ಏನ್ ಹೇಳಿ? ದತ್ತೂರಿ ಗೆಡ್ಡೆ ಗಿಡ ಎಲ್ಲ ಹೊರಗೋತಿ, ಗೆಡ್ಡೆ ಸೇರ್ತಾರೆ ಕೊಡ್ತಾರೆ ಬಿದ್ದವಡೆ. ದತ್ತೂರಿ ಗೆಡ್ಡೆ ಕೊಡ್ತಾರಂತೆ ದವಡೆಗೆ, ಅದೇನ್ ಕಲ್ಲು ಹತ್ತು ಅಂತ ಆಗತ್ತೆ ಅಂತ ಏನ್ ಹೇಳ್ತಿದ್ರಿ ತಾವು? ಅಲ್ಲಿ ಯಾವ ತರ ಆಗುತ್ತಮ್ಮ, ಅದು ಸ್ವಲ್ಪ ವಿವರಿಸ್ತೀರಾ ಸ್ವಲ್ಪ? ಹಸಗಳು ಜಾಸ್ತಿ ಸ್ಪಂದಿಸ್ತಿಲ್ಲ ಸರ್, ಅವಾಗ ಅದಕ್ಕೆ ಕೊಟ್ಟಿದ್ದೀವಿ ಸರ್. ಸ್ವಲ್ಪ ಜ್ವರಕ್ಕೆ ಮಾತಾಡ್ತೀರಮ್ಮ, ಸ್ವಲ್ಪ ನಿಮ್ಮ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ ನನಗೆ. ಸರ್, ಕಳ್ದು ಕಾದಾಗ ಸರ್ ಜಾಸ್ತಿ ಆಕ್ಟಿವ್ ಆಗಿ ಇರುವುದಿಲ್ಲ ಸರ್. ಅದಕ್ಕೆ ದತ್ತೂರಿ ಗಡ್ಡೆ ನಮ್ಮ ಹಳ್ಳಿ ಕಡೆ ಕೊಡ್ತಾರೆ ಸರ್. ದತ್ತೂರಿ ಗಡ್ಡೆ ಕೊಡ್ತಾರೆ. ಓಕೆ ಓಕೆ ಓಕೆ. ಸೊ ಅದ್ರ ಬಗ್ಗೆ ನನಗೆ ತಣ್ಣಗಾಗಿರ್ತದೆ, ನೀರು ಬರೋದಿಲ್ಲ. ಓಕೆ ಓಕೆ. ಕೊಟ್ಟಿವಿ. ಓಕೆ ಓಕೆ. ಅದು ಆ ಗಡ್ಡೆ ಬಗ್ಗೆ ನನಗೆ ವಿಚಾರ ಗೊತ್ತಿಲ್ಲ, ನಮ್ಮ ತಜ್ಞರೊಬ್ರು ಇದಾರೆ ರವಿಕುಮಾರ್ ಅಂತ, ಅವರೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಇದ್ರ ಬಗ್ಗೆ ಎಲ್ಲ. ಕೊನೆಗೆ ನಮ್ ನಂಬರ್ ಕೊಡ್ತಾರೆ, ಆ ನಂಬರ್ ಬರ್ದಿಟ್ಕೊಳಮ್ಮ, ಬೇಕಾರೆ ನಾನು ನಿಮ್ಗೆ ಅದ್ರ ಬಗ್ಗೆ ನಾನು ಮತ್ತೆ ಫೋನ್ ಮಾಡ್ತಿ. ಚಂದ್ರ ಅವರು ಕಾಯ್ತಾ ಇದಾರೆ ಬೇರೆಯವರು, ದಯಮಾಡಿ ಕ್ಷಮಿಸಿ. ಮುಂದಿನ ದೂರವಾಣಿ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ನಮಸ್ತೆ ಸರ್. ಯಾರು? ನಾವು ಚಿಕ್ಕಮಂಗ್ಳೂರ್ ತಾಲೂಕು ಹೊಸ್ಪುರದಿಂದ ಅನ್ನಪೂರ್ಣ ನಂಜುಂಡಾರ್ ಮಾತಾಡ್ತಾ ಇರೋದು. ಹೇಳಿ ಅನ್ನಪೂರ್ಣ ಅವರ. ಹೈನುಗಾರಿಕೆಗೆ ಇನ್ಸೂರೆನ್ಸ್ ಮಾಡಿಸ್ಬೇಕು, ಸಾಲ ಏನು ಇಲ್ಲ, ಅದಕ್ಕೋಸ್ಕರ ಏನ್ ಮಾಡ್ಬೇಕು ಅಂತ ಕೇಳೋದಕ್ಕೆ ಫೋನ್ ಮಾಡಿದೆ. ಅಮ್ಮ, ನೀವು ಗೋಕುಲವಾಣಿ ಬಾನುಲಿ ಸರಣಿ ಕೇಳ್ತಾ ಇದ್ರಾ? ಕೇಳ್ತಾ ಇದ್ದೆ ಸರ್, ಅವತ್ತು ನೇರ ಪ್ರಸಾರ ಇದೆ ಅಂತ ಹೇಳಿದ್ರಲ್ಲ, ಅದ್ ಕೇಳಿಸ್ಕೊಂಡಿಲ್ಲ ಇರ್ಲಿಲ್ಲ. ಅಲ್ಲ ಆಯ್ತಮ್ಮ, ಏನ್ ಅನ್ನಿಸ್ತು ಸರಣಿ ಬಗ್ಗೆ ಒಂಚೂರು ಹೇಳಿ, ನಿಮ್ಗೆ ಏನ್ ಅನ್ನಿಸ್ತು? ಪ್ರತಿ ಬುಧವಾರ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಚೆನ್ನಾಗಿದೆ, ಮೂಡಿ ಬಂತು ಅನ್ಬೇಕು, ಯಾಕೆಂದ್ರೆ ಇವತ್ತೇ ಲಾಸ್ಟ್. ಹೇಳಿ ಸರಣಿ, ಏನ್ ಅನ್ನಿಸ್ತು ತಮಗೆ? ಚೆನ್ನಾಗಿ ಇಷ್ಟು ಟೈಮ್ ಚೆನ್ನಾಗೆ ಮೂಡ್ ಬಂದಿದೆ. ಓಕೆ. ಇದು ಯಾಕೆ ಸರ್ ಇವತ್ತಿಗೆ ಲಾಸ್ಟ್ ಮಾಡೋದು? ಅಲ್ಲ, ಒಂದು ವರ್ಷ ಆಯ್ತಲ್ಲ ಅಮ್ಮ ಶುರು ಮಾಡಿ, ಹಾಗಾಗಿ ಮತ್ತೆ ಹೊಸ ಸರಣಿ ಇನ್ನೊಂದು ಬರುತ್ತೆ. ಈಗ ಡಾಕ್ಟರ್ ಶಿವಕುಮಾರ್ ಅವರು ಉತ್ತರ ಹೇಳ್ತಾರೆ. ಈಗ ಅನ್ಪೂರ್ಣ ಅವರೇ, ನೀವೊಂದು ಪ್ರಶ್ನೆ ಕೇಳಿದ್ರೆ, ನಿಮ್ದು ಎರಡ್ ಪ್ರಶ್ನೆ ಇದೆ, ಎರಡಕ್ಕೂ ಉತ್ತರ ಕೊಡ್ತೀನಿ ನಾನು. ಮೊದಲನೇದು ನೀವು ಇನ್ಶೂರೆನ್ಸ್ ಬಗ್ಗೆ ಕೇಳಿದ್ರೆ, ಅದು ಏನಂತಂದ್ರೆ ಮೂರತ್ತು ಅಂದ್ರೆ ಕರು ಹಾಕಿರೋದು. ಆಯ್ತಾಯ್ತು, ಅದಕ್ಕೇನಂತಂದ್ರೆ ನೀವು ಇನ್ಶೂರೆನ್ಸ್ ನ ಮಾಡಿಸ್ಬೋದು. ನಿಮ್ದು ಸ್ವಂತ ಹಸು ತಗೊಂಡಿದ್ರು ಪರವಾಗಿಲ್ಲ, ಅಥವಾ ಬ್ಯಾಂಕ್ ನಲ್ಲಿ ಸಾಲದಲ್ಲ ತಗೊಂಡಿದ್ರು, ಅಥವಾ ಲೋನ್ ಮೇಲೆ ತಗೊಂಡಿದ್ರು ಪರವಾಗಿಲ್ಲ, ಇನ್ಶೂರೆನ್ಸ್ ನ ಮಾಡಿಸ್ಬೋದು. ಸುಮಾರು ಅದಕ್ಕೆ ಕಂಪನಿಗಳಿದಾವೆ, ಅವರು ನಿಮ್ಗೆ ಇನ್ಶೂರೆನ್ಸ್ ನ ಮಾಡಿಕೊಡ್ತಾರೆ. ಆಮೇಲೆ ಅದು ಅಲ್ದೇನೆ ಓರಿಯೆಂಟಲ್ ಇನ್ಶೂರೆನ್ಸ್, ಹಿಂಗೆ ನ್ಯಾಷನಲ್ ಇನ್ಶೂರೆನ್ಸ್ ಎಲ್ಲ ಇದಾವೆ, ಅವರೆಲ್ಲ ಇನ್ಶೂರೆನ್ಸ್ ನ ಮಾಡಿಕೊಡ್ತಾರೆ. ಫಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಅದಕ್ಕೊಂದು ಹೆಲ್ತ್ ಸರ್ಟಿಫಿಕೇಟ್ ಮಾಡಿಸ್ಬೇಕು. ಒಂದು ಹೆಲ್ತ್ ಸರ್ಟಿಫಿಕೇಟ್ ಮಾಡಿ ಆ ಡಾಕ್ಟರ್ ಪಶು ಇದ್ದರು ಅದಕ್ಕೆ ಅದು ಆರೋಗ್ಯವಾಗಿದೆ ಅಂತ ಒಂದು ಬರ್ಕೊಡ್ತಾರೆ, ಅದರ ವ್ಯಾಲ್ಯೂಯೇಷನ್ ಮಾಡ್ಕೊಡ್ತಾರೆ. ಅದರ ನಂತರ ಅದನ್ನ ನೋಡಿ ನೀವು ಇನ್ಶೂರೆನ್ಸ್ ನ ಮಾಡಿಸ್ಬೋದು. ಅದು ಒಂದು ವಿಷಯ. ಇನ್ನೊಂದು ಆ ಸರಣಿ ಬಗ್ಗೆ ಹೇಳಿದ್ರಿ, ಈಗಾಗಲೇ ನಾವು 51 ಮುಗಿಸಿದೀವಿ, ಅಂದ್ರೆ ಒಂದ್ ವರ್ಷ ಮುಗಿತಾ ಇದೀವಿ, ಮುಗಿಸ್ತಾ ಇದೀವಿ. ಇನ್ನು ಅದನ್ನ ನೀವೆಲ್ಲ ನಿಮ್ಮೆಲ್ಲ ಸಹಕಾರ ಇದ್ದು ನಿಮ್ಗೆಲ್ಲ ಇಷ್ಟವಾಗಿ ಇದರಿಂದ ಅನುಕೂಲ ಆಗಿದೆ, ನಾವು ಸರಡಿನ ನಾವು ಖಂಡಿತ ನಮ್ಮ ಆಕಾಶವಾಣಿಯವ್ರ ಜೊತೆ ನಾವು ಮಾತಾಡ್ಕೊಂಡು ನಮಗೆ ಅಂತಲ್ಲ ಸರ್ ಮತ್ತೆ ಬೇಕು, ಯಾಕೆಂದ್ರೆ ಖಂಡಿತ ಖಂಡಿತ ಈ ಕಾಲ್ ಸಿಗ್ಲಿಲ್ಲ ಅಂದ್ರು ಪ್ರತಿಯೊಂದು ಜನನು ಕೇಳ್ಕೊಂತಿದ್ದಾರೆ, ಎಲ್ಲರೂ ತುಂಬಾ ಸೌಲಭ್ಯ ತಗೊಂತಾ ಇದಾರೆ. ಹೌದು ಹೌದು ಹೌದು, ಮಾಹಿತಿಗಳನ್ನೆಲ್ಲ ಇಲ್ಲ ಇಲ್ಲ, ಇನ್ನು ನೀವು ಇದನ್ನ ಮುಂದುವರಿಸಿದ್ರೆ ಒಳ್ಳೇದು. ಇಲ್ಲ ಖಂಡಿತ, ನಿಮ್ದೆಲ್ಲ ಒಂದು ಒಪ್ಪಿಗೆ ಪಡೆದು ನೀವೆಲ್ಲ ಇಷ್ಟಪಡ್ತಿದ್ದೀರಾ ಅಂದ್ರೆ ಖಂಡಿತ ನಾವು ಇದರ ಒಂದು ಮುಂದುವರಿಸ್ತೀವಿ. ಇನ್ನು ಹೆಚ್ಚು ಹೆಚ್ಚು ವಿಚಾರಗಳನ್ನ ನಾವು ಇದ್ ಮಾಡ್ತೀವಿ, ಮತ್ತೆ ಹೊಸ ಹೊಸ ಪ್ರಯೋಗಗಳನ್ನ ಕೂಡ ಮಾಡ್ತೀವಿ, ಇದರಿಂದ ನೀವಿನ್ನೂ ಹೆಚ್ಚಿನ ಇಷ್ಟಪಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಳ್ಳೇದಮ್ಮ ಅನ್ನಪೂರ್ಣ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆಗೆ ಹೋಗ್ತಾ ಇದ್ದೀವಿ. ನಮಸ್ತೆ ಆಕಾಶವಾಣಿ, ಹೇಳಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ ಸರ್, ನಾನು ಮೈಸೂರು ಜಿಲ್ಲೆ ಟಿ ನರಸಪುರ ತಾಲೂಕು ಸೋಸೈ ಗ್ರಾಮದಿಂದ ಮಾದೇಶ್ ಶೆಟ್ರು ಮಾಡೋ ನಮಸ್ಕಾರಗಳು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಗುರುಗಳೇ. ಹೇಳಿ ಮಾದೇಶ್ ಶೆಟ್ರ. ನಮ್ದು ಎರಡು ಪ್ರಶ್ನೆ ಗುರುಗಳೇ. ಅಲ್ಲ, ಸರಣಿ ಆಗಿತ್ತು ಹೇಳ್ಬೇಕು ನೀವು ಫಸ್ಟ್. ಪಶುಪಾಲನೆ ಬಗ್ಗೆ ಗೋಕುಲವಾಣಿ ಬಾನುಲಿ ಸರಣಿ ಕೇಳಿದ್ರೆ ಏನನ್ನಿಸ್ತು ತಮ್ಗೆ ಹೇಳಿ ದಯವಿಟ್ಟು. ಬಹಳ ಉತ್ತಮ, ನೀವ್ ಇದ್ಮೇಲೆ ಗುರುಗಳಿದ್ಮೇಲೆ ಒಂದು ಬಿಡಲ್ಲ ಸರ್, ಉತ್ತಮವಾಗಿ ಮಂದಟ್ ಮಾಡಿ ಕೊಟ್ಟಿದ್ದಾರೆ ಗುರುಗಳೇ. ನಿಮ್ ಪ್ರಶ್ನೆ ಒಂದ್ ಕೇಳಿ ಸಾಕು, ಎರಡು ಬೇಡ. ಎರಡು ಬೇಡ, ಒಂದೇ ಒಂದ್ ಕೇಳಿ, ಸಮಯ ಇಲ್ಲ. ಸರ್ ಈಗ ನೀವು ಇದು ಹೆಂಚರುಗಳು ಗರ್ಭಗಳು ಮಾಡಕ್ಕೆ ತುಂಬುದು ಇದು ಬೆಲೆ ಮಾಡಿ ಹೆಚ್ಚು ಮಾಡಿದಾರಲ್ಲ, ಅದನ್ನ ಕಮ್ಮಿ ಮಾಡ್ಕೊಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ಇನ್ನೊಮ್ಮೆ ಪ್ರಶ್ನೆ ಕೇಳ್ತೀರಾ? ಇನ್ನೊಮ್ಮೆ ಕೇಳಿ, ಸ್ವಲ್ಪ ನಿಧಾನ ಕೇಳಿ. ಒಂದು ಸಪರೇಟ್ ಆಗಿ ಗರ್ಭಧಾರಣೆ ಮಾಡಿ, ರೇಟ್ ಕಮ್ಮಿ ಮಾಡಿ, ಗರ್ಭಧಾರಣೆ ಬೆಲೆ ಜಾಸ್ತಿ ಇದೆ, ಸ್ವಲ್ಪ ಕಮ್ಮಿ ಮಾಡ್ಕೊಡಿ ರೈತರಿಗೆ ಅಂತ ಕೇಳ್ಕೊತಿದ್ದೀನಿ ಗುರುಗಳೇ. ಸರಿ ಸರಿ, ನಿಮ್ಮ ಅಭಿಪ್ರಾಯನ ಪಶುಪಾಲನಾ ಇಲಾಖೆ ಅವ್ರಿಗೆ ತಿಳಿಸೋಣ. ನಾವು ಆಕ್ಚುಲಿ ಕಾಲೇಜಿಂದ ಮಾತಾಡ್ತಾ ಇರೋದು. ನಿಜ ಹೇಳಬೇಕು ಅಂತಂದ್ರೆ ಅದರ ಉತ್ಪಾದನೆ ಅಂದ್ರೆ ಏನ್ ಮಾಡ್ತಾ ಇದಾರಲ್ಲ, ಅದು ತುಂಬಾ ಜಾಸ್ತಿ ಹಣಕಾಸು ವ್ಯಯ ಆಗಿರುತ್ತೆ. ಅದ್ರಲ್ಲಿ ನಿಮ್ಗೆ ಒಂದು ಕನ್ಸೆಷನಲ್ ರೇಟ್, ಒಂದು ಕಡಿಮೆನಲ್ಲಿ ನಾಮಿನಲ್ ಆಗಿ ಅದನ್ನ ಕೊಡ್ತಾ ಇದಾರೆ ಅಷ್ಟೇ. ಸುಮ್ನೆ ಒಂದು ಸುಮ್ನೆ ಮಾಡಿಸ್ಕೊಳ್ತೀರಲ್ಲ ಅನ್ನೋ ಬದಲು ಒಂದಷ್ಟು ನಿಮ್ಮಿಂದ ಒಂದಷ್ಟು ಫೀಸ್ ಕಲೆಕ್ಟ್ ಆಗ್ಲಿ ಅಂತೇಳಿ ಒಂದು ಸಣ್ಣದಾದಂತ ಒಂದು ಅಮೌಂಟ್ ಅಷ್ಟೇ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರ್ ಶಿವಕುಮಾರ್ ಅವರೇ, ತಮಗೆ ಹೇಗೆ ಅನಿಸ್ತು ಈ ಗೋಕುಲವಾಣಿ ಬಾನುಲಿ ಸರಣಿ? ಈ ಒಂದು ಸರಣಿ ನಿಜ ಹೇಳ್ಬೇಕಂದ್ರೆ ನಾವು ಆಕಾಶವಾಣಿ ಅವರಿಗೆ ತುಂಬಾ ಧನ್ಯವಾದಗಳನ್ನ ನಾವು ತಿಳಿಸ್ಬೇಕು. ನಾವು ಮೊದಲೇ ಪ್ರಾರಂಭವಾದಾಗ 51 ಮಾಡ್ತೀವೋ ಏನು ಅಂತ ನಮ್ಗೆ ಅನ್ಸಿತ್ತು. ಆಮೇಲಿಂದ ನಾವು ಒಂದೊಂದೇ ವಿಷಯಗಳನ್ನ ನಾವು ತಗೊಂಡೋದಾಗ ಇನ್ನೂ ಹೆಚ್ಚಿಗೆ ಮಾಡಬಹುದು ಅಂತ ನಮ್ಗೆ ಅನ್ಸಿತು. ನಾವು ಒಂದು ಈ ಒಂದು ಇದರಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಜನರಿಗೆ ಮನದಟ್ಟಾಗುವಂತೆ ಎಲ್ಲವನ್ನೂ ಕೂಡ ಇದರಲ್ಲಿ ಕವರ್ ಮಾಡ್ಕೊಂತ ಬಂದಿದ್ದೀವಿ. ಇದರಿಂದ ಆದಷ್ಟು ರೈತರು ಕೂಡ ಬಹಳಷ್ಟು ಉಪಯೋಗನೂ ಆಗಿದೆ. ಆಮೇಲೆ ನಾವು ಎಲ್ಲ ವಿಷಯಗಳನ್ನು ಮುಟ್ತಾ ಇದ್ದೀವಿ, ಅದು ಇನ್ನು ತುಂಬಾ ವಿಷಯಗಳು ಇದಾವೆ ಜನರಿಗೆ. ಒಂದು ದೂರವಾಣಿ ಕರೆ ಇದೆ ಸರ್, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಾನು ಸಕೇತ್ಪುರ ತಾಲೂಕು ಪಾರಾಯಿತ ಜಗದೀಶ್ ಸರ್. ಏನ್ ಹೆಸರು? ಜಗದೀಶ. ಹೇಳಿ ಜಗದೀಶ್. ಸರ್ ಅದಕ್ಕೆ ಗೋಕುಲವಾಣಿಗೆ ಸುಮಾರು ತಿಳ್ಕೊಂಡಿದ್ದೀನಿ ಸರ್. ನಾನು ಏನೇನ್ ತಿಳ್ಕೊಂಡ್ಬಿಟ್ಟಿದ್ರೆ ಹೇಳಿ, ನಾವು ತಿಳ್ಕೊತೀವಿ. ಎಮ್ಮೆ ತಳಿಗಳು, ಹೊಸದ ತಳಿಗಳು ಸರ್, ಅದೇ ಮುರಾಣದ ತಳಿ ಮಾತ್ರ ಗೊತ್ತಿತ್ತು ನನಗೆ. ಭೂತ್ ಜನ ಬೀಜ ಅಂತ ಗೊತ್ತಾಯ್ತು. ಜಾಫ್ರಬಾನ್, ಜಾಫ್ರಬಾಡಿ, ಜಾಫ್ರಬಾದಿ. ಹಾಗೆ ಕುರಿಗಳಂತಲೂ ಕೆಲವು ವಿಷಯ ತಿಳ್ಕೊಂಡ್ವಿ. ಮತ್ತೆ ಮೊನ್ನ ಇದನ್ನ ಕಂಟಿನ್ಯೂ ಮಾಡ್ಬೋದು ಸರ್ ಕಾರ್ಯಕ್ರಮ? ಅದೇ ನಿಮ್ ಸಲಹೆ ಕೇಳೋಣ, ನೀವ್ ಹೇಳಿ ಏನ್ ಮಾಡ್ಬೇಕು ಅಂತ. ಅದೇ ಮೊದಲಲ್ಲಿ ಪಿಂಚನ ಅಂತ ಕಡೆ ಇತ್ತು, ಅದು ಮತ್ತೆ ಗಿರಿರಾಜ ಕೋಳಿಗಳದ್ದು ಅದೆಲ್ಲ ಆಯ್ತು. ತುಂಬಾ ತುಂಬಾ ಸಾಕ್ಬೇಕು ಅಂತ ಎಲ್ಲಾನು ಇದು ಮಾಡ್ಕೊಳ್ತಾ ಇದ್ವಿ. ಒಳ್ಳೇದು. ಇದ್ರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಯ್ತಾ? ಉಪಯೋಗ ಅದೇ ತಳಿಗಳು ಈಗ ತಳಿಲೀಗ ಆಗ್ಬೋದು ಒಂದ್ ವರ್ಷದಿಂದ ಕೇಳ್ತಾ ಇದ್ವಿ. ಅದ್ರಿಂದ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ ನಿಮ್ಮ ಒಂದು ದೈನಂದಿನ ಇದರಲ್ಲಿ? ಕೋಳಿ ಸಾಕಾಣಿಕೆ ಹಿತ್ತಲಲ್ಲಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀರಾ? ಗಿರಿರಾಜ ಮಾಡ್ತಾ ಇದ್ದೀರಾ? ಗಿರಿರಾಜ ಮಾಡ್ತಾ ಇದ್ದೀರಾ? ಮಾರುಕಟ್ಟೆ ಎಲ್ಲ ಇದ್ ಮಾಡ್ತಾ ಇದ್ದೀರಾ? ಇಲ್ಲ ಸರ್, ಮಾರ್ಕೆಟಿಂಗ್ ಇನ್ನೆಲ್ಲ ನಮ್ ಈಗ ಟ್ರೈ ಮಾಡ್ತಾ ಇದ್ದೀರ ಸರ್. ಹೇಗೆ ಮೊಟ್ಟೆ ಮೊಟ್ಟೆ ಬರ್ತೈತೆ ಮೊಟ್ಟೆ ಬರ್ತಿದ್ರು. ಹೌದು ಹಾಗೆ ಮಾಡಿ ನಿಮ್ಗೆ ಇನ್ನು ನಾವು ಅದ್ರ ಸಾಕಾಣಿಕೆ ಬಗ್ಗೆ ಹೆಚ್ಚಿಗೆ ಆರ್ಥಿಕತೆ ನಿಮ್ಮ ಇಂಪ್ರೂವ್ ಆಗ್ಲಿ ಅಂತ ನಾವಿನ್ನು ಹಲವಾರು ಇದನ್ನ ಆಕಾಶವಾಣಿಯವರ ಸಹಯೋಗದೊಂದಿಗೆ ಕೊಡ್ತೀವಿ. ನಿಮ್ಮೆಲ್ಲರಿಗೂ ಉಪಯೋಗ ಆದ್ರೆ ನಮಗೂ ಕೂಡ ಬಹಳ ಖುಷಿ ಆಗುತ್ತೆ. ಒಳ್ಳೇದು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಪ್ರಶ್ನೆ ಇದೆ ಸರ್. ಪ್ರಶ್ನೆನ ಕೇಳಿ. ಏನು ಸರ್? ಅದೇ ಧನುಗಳಲ್ಲಿ ಸಣ್ಣದಾಗಿ ಉಣ್ಣಿ ಬರ್ತದೆ, ದೊಡ್ಡ ಉಣ್ಣಿಗೆ ಅದಕ್ಕೆಲ್ಲ ಔಷಧಿ ಹೋಗ್ತಾ ಇರ್ತದೆ ಬೇಗ. ಈ ಸಣ್ಣದು ಅಂದ್ರೆ ಕಣ್ಣಿ ಕಾಣದ ಸರ್. ಈಗ ಅದು ನಮ್ ಕಡೆ ಹೇಳ್ತೀವಿ ಕಮ್ಯುನಿಟಿ ಉಣ್ಣಿ, ದೊಡ್ಡ ಉಣ್ಣಿ ಅಂತೆಲ್ಲ ಹೇಳ್ತೀವಿ. ಉಣ್ಣೆ ಸರ್, ಉಣ್ಣಿಗಳು ಉಣ್ಣಿಗಳು ಸಣ್ಣದು ಸರ್, ಕಣ್ಣಿ ಕಾಣಲ್ಲ. ಆ ತರದೆಲ್ಲ ಔಷಧಿ ಎಷ್ಟು ಔಷಧಿ ಹಾಕಿದ್ರೆ ಔಷಧಿ ಹಾಕೊಂಡು ನಾಲ್ಕು ದಿನಕ್ಕೆ ಹೋಗಿರ್ತದೆ ಸರ್, ಮತ್ತೆ ಬರ್ತಾನೆ ಇರುತ್ತೆ. ಅದು ಜಗದೀಶ್ ಅವರೇ, ಅದು ಉಣ್ಣಿ ಬಗ್ಗೆ ಹೇಳ್ಬೇಕಂದ್ರೆ ಇಂಜೆಕ್ಷನ್ ಏನಾದ್ರು ಉಂಟಾ ಸರ್ ಅಂತ? ಇಂಜೆಕ್ಷನ್ ಇದೆ. ನೀವು ಆ ತರದ ಪಶುವೈದ್ಯರನ್ನ ಕಾಣ್ರಿ ನೀವು. ಮತ್ತೆ ಇನ್ನೊಂದು ವಿಚಾರ ನೀವು ತಿಳ್ಕೋಬೇಕು, ಉಣ್ಣೆ ಯಾವಾಗ್ಲೂ ನಿಮ್ಮ ದನದ ಮೈ ಮೇಲೆ ಹೊಡೆದ್ರೆ ಸಾಕಾಗಲ್ಲ, ಅಲ್ಲಿ ಕೊಟ್ಟಿಗೆಯಲ್ಲಿ ಇರ್ತಲ್ಲ ಸಣ್ಣ ಸಂಧಿಗಳು ಎಲ್ಲೆಲ್ಲ ಅಲ್ಲೆಲ್ಲ ಹಚ್ಕೊಂಡಿರ್ತದೆ. ಸೊ ಹಂಗಾಗ್ಬಿಟ್ಟು ನೀವು ದನದ ಮೇಲೆ ನೀವು ಯಾವಾಗ ಔಷಧಿ ಹೊಡಿತೀರೋ ಅದರ ಜೊತೆಗೇನೆ ಈ ಕೊಟ್ಟಿಗೆ ಎಲ್ಲ ಸಿಂಪಡಣೆ ಮಾಡ್ಬೇಕಾಗುತ್ತೆ. ಈ ತರ ಒಂದ್ 3 ತಿಂಗಳಿಗೊಮ್ಮೆ ಈ ತರ ಮಾಡ್ತಾ ಇದ್ರೆ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇನ್ಫೆಕ್ಷನ್ ಇದೆಲ್ಲ ಸರ್, ಮತ್ತೆ ಫಾರೆಸ್ಟ್ಲ್ಲಿ ಇಷ್ಟೆಲ್ಲ ಹೋಗ್ತಾರೆ ಫಾರೆಸ್ಟ್ಲ್ಲಿ ಮೇಯ್ಲಿಕ್ಕೆ. ಹೌದೌದು. ಅಲ್ಲೇ ಹತ್ತು ಏನಾದ್ರು ಗೊತ್ತಿಲ್ಲ, ಅದೊಂದು ಅದೇ ಅದಕ್ಕೆ ಏನಾದ್ರು ಬೇರೆ ತರದ ಏನಾದ್ರು ಔಷಧಿಗಳು ಉಂಟಾ? ಇಲ್ಲ ಇಲ್ಲ, ತಾವು ಅಕಸ್ಮಾತ್ ಅಲ್ಲಿ ಉಣ್ಣೆ ಏನಾದ್ರು ಸಿಕ್ಕಿದ್ರೆ ಒಂದೆರಡು ಒಂದು ಡಬ್ಬಿನಲ್ಲಿ ನೀವು ತಗೊಂಡ್ ಬಂದ್ರೆ ನಾವು ಇದೇ ಔಷಧಿ ಕೊಡಬೇಕು ಅಂತ ಹೇಳಿ ನಾವು ನಿಮ್ಗೊಂದು ಇದ್ ಮಾಡ್ಕೊಡ್ತೀವಿ. ಒಂದೆರಡು ಉಂಡೆನ ತಗೊಬಂದ್ ಕೊಡಿ ನಮ್ಮ ಕಾಲೇಜ್. ಒಳ್ಳೇದು ಜಗದೀಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಮುಂದಿನ ಕರೆ. ನಮಸ್ತೆ ಆಕಾಶವಾಣಿ. ನಮಸ್ತೆ ಸರ್, ನಾನು ದಿನೇಶ್ ಗುಡ್ಡೂರು, ಆಲೂರು, ಚಿಕ್ಕಮಗಳೂರು. ಹೇಳಿ ದಿನೇಶ್ ಅವರೇ, ಏನ್ ಅನಿಸ್ತು ಸರಣಿ? ನಾವ್ ಇದರಲ್ಲಿ ಗೋಕುಲವಾಣಿ ಸತ್ಯಪ್ರಶ್ನೆ ಕಾರ್ಯಕ್ರಮದಲ್ಲಿ ಫೈನಲ್ಸ್ ಗೆ ಹೋಗಿ ಅಲ್ಲಿ ಪ್ರಗತಿಪರ ರೈತರನ್ನೆಲ್ಲ ಅವಕಾಶ ಖುಷಿ ಆಯ್ತು. ಅಂದ್ರೆ ನೀವಿನ್ನೂ ಬಹುಮಾನ ಅಂತಿಮವಾಗಿ ಗೆಲ್ಲಬೇಕಾಗಿದೆ, ಆದ್ರೆ ಕ್ವಿಜ್ ಫೈನಲ್ ಆಗಿ ಆಯ್ಕೆ ಆಗಿದ್ದೀರಿ, ಅಂತಿಮ ಸುತ್ತಿಗೆ ಬಂದಿದ್ದೀರಲ್ಲ. ಅವಾಗ ವಿನ್ ಆಗಿದ್ದು ಸರ್, ಅದೇ ಫೈನಲ್. ನಿಜವಪ್ಪ, ಇನ್ನೂ ಒಂದು ಕ್ವಿಜ್ ಫೈನಲ್ ಆಗಿ ನಡೆಯುತ್ತೆ ನಿಮ್ಗೆ. ಓಕೆ ಸರಣಿ, ಚೆನ್ನಾಗಿತ್ತು ಅನಿಸ್ತಾ? ತುಂಬಾ ಉಪಯುಕ್ತವಾಗಿತ್ತು. ಓಕೆ ಓಕೆ, ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ ಅಥವಾ ಏನಾದ್ರು ಹೇಳೋದಿದ್ಯಾ ತಮ್ಗೆ? ಅದೇ ಒಂದು ಕುರಿ ಮರಿ ಹಾಕ್ಬೇಕು ಅಂತ ಇದ್ದೀನಿ, ಯಾವ ಬ್ರೀಡ್ ಒಳ್ಳೇದು ಅಂತ ನಮ್ಮ ಮಲ್ನಾಡು ಭಾಗಕ್ಕೆ. ಮಲ್ನಾಡು ಭಾಗಕ್ಕಲ್ವಾ? ಹೌದು. ನೀವು ಇತ್ತೀಚೆಗೆ ಕೆಂಗುರಿ ಅಂತ ಬರುತ್ತೆ, ಕೆಂಪು ಕುರಿ ಅಂತ, ಕೆಂಗುರಿ ಅಂತ, ಆ ಬ್ರೀಡ್ ಈ ಕಡೆ ಎಲ್ಲ ಹಾಸನ ಕಡೆ ಎಲ್ಲ ಸಾಕು.